ಕ್ರಿಮಿಯಿಂದ ಬರುವಂಥದ್ದು, ವೈರಸ್ಸಿಂದ ಬರುವಂಥದ್ದು ಅಂತ ಹೇಳ್ತಾರೆ. ಈಗ ನಿಮ್ಮ ಆಯುರ್ವೇದ ಪದ್ಧತಿನಲ್ಲಿ ಈಗ ಜ್ವರಕ್ಕೆ ನೀವು ಹೇಗೆ ವಿವರಣೆಯನ್ನು ಕೊಡ್ತೀರಿ? ಜ್ವರ ಅನ್ನೋದು ಆಯುರ್ವೇದದಲ್ಲಿ ಹೇಳಿರೋದು ತುಂಬಾ ಪ್ರಾಶಸ್ತ್ಯತೆಯನ್ನು ಕೊಟ್ಟಿದ್ದಾರೆ ಆಯುರ್ವೇದದಲ್ಲಿ. ಜ್ವರ ಅನ್ನೋದು ತುಂಬಾ ದೊಡ್ಡ ವ್ಯಾಧಿ ಅಂತನೂ ಬರುತ್ತೆ, ಸಾಮಾನ್ಯ ವ್ಯಾಧಿನೂ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆದ್ರೆ ಈಗ ನಾನು ಹೇಳಬೇಕಾಗಿರೋದಂದ್ರೆ ಜ್ವರ ಹೋಗೋಕ್ಕಿಂತ ಮುಂಚೆ ನಾನು ಜ್ವರದ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜ್ವರದ ಬಗ್ಗೆ ಹೇಳಿರೋದಂದ್ರೆ ರುದ್ರ ಕೋಪದಿಂದ ಬಂದಿರುವಂತದ್ದು ಜ್ವರ ಅಂತ ಹೇಳ್ತಾರೆ. ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡಿದಾಗ ಶಿವನನ್ನು ಅಲ್ಲಿ ಆಹ್ವಾನಿಸಲಿಲ್ಲ. ಆಹ್ವಾನಿಸಿದ ಕಾರಣ ಆಗಿ ಶಿವ ಕೋಪಗೊಂಡು ಮೂರನೇ ಕಣ್ಣು ತೆಗೆದ್ಬಿಟ್ಟು ಅಲ್ಲಿ ಧ್ವಂಸ ಮಾಡಿ ಶಿವನ ಕೋಪದಿಂದ ಹುಟ್ಟಿರೋದು ಜ್ವರ ಅಂತ ಎಲ್ಲರಿಗೂ ಗೊತ್ತಿರೋದು. ಇದು ಸಾಮಾನ್ಯವಾಗಿ ಮನೆ ಮನೆಯಲ್ಲೂ ಕತೆ ಇದೆ, ಶಾಸ್ತ್ರದಲ್ಲಿನೂ ಹೇಳಿದ್ದಾರೆ, ನಮ್ಮ ಮೂರು ಗ್ರಂಥಕರು ಲಘುತ್ರಯದಲ್ಲಿ ಬೃಹತ್ರಯದಲ್ಲೆಲ್ಲ ಹೇಳಿದ್ದಾರೆ. ಅದಕ್ಕೋಸ್ಕರ ಅದು ಒಂದು ನಾವು ಕಥೆಯಾಗಿ ಬಂದಿರೋದು. ಬಟ್ ಅದ್ರ ಜೊತೆನೆ ಈಗಿನ ಇದರಲ್ಲಿ ತುಂಬಾವಾಗಿ ಹೇಳ್ತಾ ಬರ್ತಾರೆ, ಅನ್ಯ ವೈದ್ಯಕ ಪದ್ಧತಿಯಲ್ಲಿ ಬೇರೆ ಬೇರೆ ತರದ ಜ್ವರಗಳನ್ನು ಹೇಳಿದ್ದಾರೆ. ಆದರೆ ನಮ್ಮ ಸೈನ್ಸ್ದಲ್ಲಿ ಹೇಳಿರೋದಂದ್ರೆ ಅಷ್ಟ ಜ್ವರಗಳು ಅಂತ ಹೇಳಿದ್ದಾರೆ. ಅಷ್ಟ ಜ್ವರಗಳು ಅಂದ್ರೆ ವಾತದ ಜ್ವರ, ಪಿತ್ತಜ ಜ್ವರ, ಕಫಜ ಜ್ವರ, ಅದು ಸಂಸರ್ಗಜ ಅಂದ್ರೆ ಇವು ಮೂರು ದೋಷಗಳನ್ನು ಸೇರಿಕೊಂಡು ದ್ವಿದೋಷವಾಗಿ ಅದು ಮೂರು ತರ ಜ್ವರ ಬರುತ್ತೆ. ಮತ್ತೆ ಮೂರು ದೋಷ ಸೇರಿ ಒಂದರ ಸನ್ನಿಪಾತ ಜ್ವರ ಅಂತ ಹೇಳ್ತೀವಿ. ನಂತರ ಆಗಂತುಜ, ಎಂಟನೇದು ಆಗಂತುಜ. ನಾವೇನ್ ಮಾಡ್ತೀವಿ ಅಂದ್ರೆ ಆಗಂತುಜ ಜ್ವರದಲ್ಲಿ ಮತ್ತೆ ನಾಲ್ಕು ತರ ಬರುತ್ತೆ. ಅವರಿಂದ ಅಭಿಘಾತಜ ಜ್ವರ, ಅಭಿಚಾರಜ ಜ್ವರ, ಅಭಿಷಂಗಜ ಜ್ವರ, ಅಭಿಶಾಪಜ ಜ್ವರ. ಅದು ಅದರಲ್ಲಿ ಅಭಿಶಂಗದಲ್ಲಿ ನಾವು ಗ್ರಹ ಔಷಧಿ ವಿಷ ಕ್ರಿಮಿಗಳಿಂದ ಆಗಿರೋದನ್ನ ನಾವು ಕೊಡ್ತೀವಿ. ಈಗ ಅನ್ಯ ವೈದ್ಯಕ ಪದ್ಧತಿಯಲ್ಲಿ ಹೇಳಿರೋ ಇವೆಲ್ಲ ಕ್ರಿಮಿಗಳಿಂದ ಬರುವಂತದ್ದು ನಾವು ಆಗಂತುಜ ಜ್ವರದಲ್ಲಿ ನಾವು ತಗೊಂಡು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಇನ್ನೂ ನಮ್ಮ ಆಚಾರ್ಯರು ಐದು ಪ್ರಕಾರವಾದ ಜ್ವರಗಳನ್ನು ಹೇಳಿದ್ದಾರೆ, ಸಂತತ ಸತತ ಅನ್ಯೋದುಷ್ಯಕ ತೃತೀಯಕ ಚತುರ್ಥಕ ಅಂತ. ಹಾಗೇನೆ ನಾವು ಅನ್ಯ ವೈದ್ಯ ಪದ್ಧತಿಯಲ್ಲೂ ನೋಡಿದ್ದೀವಿ, ತರ್ಷಿಯನ್ ಕ್ವಾರ್ಟರ್ನ್ ಅಂತ ಅಲ್ಲಿ ಅವ್ರು ಹೇಳ್ತಾರೆ, ಎವ್ರಿ ಥರ್ಡ್ ಡೇ ಒನ್ಸ್ ಫೀವರ್ ವಿಲ್ ಕಮ್, ಎವ್ರಿ ಫೋರ್ತ್ ಡೇ ಒನ್ಸ್ ಫೀವರ್, ಫಸ್ಟ್ ಡೇ ಅಂಡ್ ಫೋರ್ತ್ ಡೇ ಫೀವರ್ ವಿಲ್ ಕಮ್. ಹಾಗೆ ನಮ್ಮ ಆಚಾರ್ಯರು ಕೂಡ ಮುಂಚೆನೆ 2000 ವರ್ಷಗಳ ಮುಂಚೆನೆ ಇದನ್ನು ಹೇಳಿದ್ದಾರೆ. ಆದರೆ ನಾವು ಅದನ್ನ ಜನಗಳಿಗೆ ತಿಳಿಸೋಣ ಅನ್ನೋ ಒಂದು ಮುಖಾಂತರ ನಾನು ಇದನ್ನು ಹೇಳಿದ್ದೀನಿ ಅಷ್ಟೆ. ಅದಕ್ಕೋಸ್ಕರ ನಾವು ಯಾವುದನ್ನೇ ದೂಷಿಸಕ್ಕಾಗಲ್ಲ, ಯಾವುದನ್ನೇ ನಾವು ಎಲ್ಲದಕ್ಕೂ ಪ್ರಾಶಸ್ತ್ಯ ಕೊಡಬೇಕಾಗತ್ತೆ. ಈಗ ನಾನು ಋತುವೈಸ್ ಬರುತ್ತೆ, ಅದನ್ನು ಒಂಥರ ಹೇಳಿದ್ರೆ ಅಷ್ಟವಿಧ ಜ್ವರದಲ್ಲಿ ಮತ್ತೆ ಒಂದು ಕ್ಲಾಸಿಫಿಕೇಶನ್ ಇದೆ, ಅಷ್ಟವಿಧ ಜ್ವರ ಅಂತ. ಅದರಲ್ಲೇನು ಶಾರೀರದ ಜ್ವರ, ಮಾನಸ ಜ್ವರ, ಸೌಮ್ಯ ಜ್ವರ, ತೀಕ್ಷ್ಣ ಜ್ವರ, ಅಂತಾರಾಷ್ಟ್ರೀಯ ಜ್ವರ, ಬಹಿರಾಶ್ರಯ ಜ್ವರ, ಪ್ರಾಕೃತ ಜ್ವರ, ವೈಕೃತ ಜ್ವರ, ಸಾಧ್ಯ ಜ್ವರ, ಅಸಾಧ್ಯ ಜ್ವರ, ಹೀಗೆ ಹೇಳ್ತಾ ಬಂದಿದ್ದಾರೆ. ಈಗ ಪ್ರಾಕೃತ ವೈಕೃತ ಅಂತ ಬಂದಾಗ ನಾವು ಋತುಗಳ ಅನುಗುಣವಾಗಿ ಹೋಗ್ತೀವಿ. ಎಲ್ಲರೂ ಮನೆಯಲ್ಲಿ ಈಗ ಬೇಸಿಗೆಗೆ ಬಂದು ಬಿಸಿಲಲ್ಲಿ ತಿರುಗಾಡ್ ಬಂದು ನಂತರ ಅವರು ತಣ್ಣನೆ ನೀರು ಕುಟ್ ಬಿಡ್ತಾರೆ, ಅಂದ ನಂತರ ಅವ್ರಿಗೇನಾಗುತ್ತೆ, ಜ್ವರಗಳೆಲ್ಲ ಏನೋ ಒಂದು ಕಾಯಿಲೆ ಆಗುತ್ತೆ. ಅವಾಗ ಉಷ್ಣ ಶೀತ ಅಂತ ನಾವು ಚಿಕಿತ್ಸೆ ಮುಂಚೆ ತಾತ ಅಜ್ಜಿ ಕಾಲಂದಿರೆಲ್ಲ ಮಾಡ್ತಿದ್ರು, ಏ ಜಾಸ್ತಿ ಉಷ್ಣತೆ ಆಗಿದೆ, ಇವನಿಗೆ ಶೀತ ಚಿಕಿತ್ಸೆ ಕೊಡೋಣ ಅಂತ ಅವರೆಲ್ಲ ಶೀತ ಕಷಾಯಗಳನ್ನೆಲ್ಲ ಮಾಡಿ ಕೊಡ್ತಿದ್ರು. ಆಮೇಲೆ ಈಗ ಮಳೆಗಾಲದಲ್ಲಿ ನೆನೆದ್ಬಿಟ್ಟು ಶೀತ ಆಗ್ಬಿಟ್ಟು ಜ್ವರ ಬರುತ್ತೆ, ಅವಾಗ ಉಷ್ಣ ಚಿಕಿತ್ಸೆ, ಹೀಗೆ ಸುಮಾರು ತರ ನಾವು ಅಳವಡಿಸಿಕೊಂಡು ಹೋಗ್ಬೇಕಾಗತ್ತೆ. ಡಾಕ್ಟರ್, ಹೌದು, ಈಗ ಸಾಮಾನ್ಯವಾಗಿ ಜ್ವರ ಅಂತ ಹೇಳಂತಂದ್ರೆ ಮೈಯಲ್ಲಿನ ಉಷ್ಣತೆ ಸ್ವಲ್ಪ ಜಾಸ್ತಿ ಆದ್ರೆ, ಮೈ ಬಿಸಿ ಆದ್ರೆ ಸಾಮಾನ್ಯವಾಗಿ ಜ್ವರ ಬಂದಿದೆ ಅಂತ ಹೇಳಿ ಅರ್ಥ. ಎಲ್ಲರೂ ಹಾಗೆ ಅಂತಾರೆ, ಮೈ ಮುಟ್ಟಿ ನೋಡಿದಾಕ್ಷಣ ಮೈ ಬಿಸಿ ಇದೆ, ಸ್ವಲ್ಪ ಯಾಕೋ ಜ್ವರ ಬಂದ ಹಾಗಿದೆ ಅಂತ ಹೇಳಿ. ಅದು ತಾವ್ ಹೇಳಿದಾಗೆ ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಆಗಿಯೂ ಸಹ ಜ್ವರ ಬರೋ ಸಾಧ್ಯತೆ ಇದೆ, ಇನ್ನು ಮಳೆಗಾಲ ಚಳಿಗಾಲದಲ್ಲಿ ಶೀತ ಜಾಸ್ತಿ ಆದ್ರೂ ಸಹ ಜ್ವರ ಬರೋ ಸಾಧ್ಯತೆಗಳು ಇರುತ್ತೆ. ಒಟ್ಟಾರೆಯಾಗಿ ಜನರಲ್ಲಿರೋ ಕಲ್ಪನೆ ಏನು ಅಂತ ಹೇಳಿದ್ರೆ, ಮೈ ಬಿಸಿ ಆಯ್ತು, ಮೈಯಲ್ಲಿನ ಉಷ್ಣತೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಜ್ವರ ಬಂದಿದೆ ಅನ್ನುವಂತ ಅರ್ಥ. ಅದೇ ರೀತಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋ ಜ್ವರ ಉತ್ಪತ್ತಿ ಆಗೋದನ್ನು ವಿಧಾನವಾಗಿನೂ ಹಾಗೆ ಇದೆ. ಏನಂದ್ರೆ ಈಗ ನಾವು ಈಗ ಹೇಳಿದೆ 8 ಪ್ರಕಾರಗಳು, ಈಗ ಅವು ದೋಷಗಳು ವೈಷಮ್ಯ ಆಗಿರುತ್ತೆ. ದೋಷಗಳು ತಮ್ಮ ಕೆಲಸ ಪ್ರಾಕೃತ ಕೆಲಸವನ್ನು ಬಿಟ್ಟು ವೈಕೃತ ಕೆಲಸ ಮಾಡುತ್ತೆ. ದೋಷ ವಿಶೇಷದಿಂದ ಆಗಿರಬಹುದು ಅಥವಾ ಆಗಂತುಜದಿಂದ, ಇದೆಲ್ಲದ್ರಿಂದ ಆಗಿ ಏನಾಗುತ್ತೆ, ಈಗ ಆಮಾಶಯದಲ್ಲಿ ಅಂದ್ರೆ ನಮ್ದು ಹೊಟ್ಟೆಯಲ್ಲಿರುವ ಒಂದು ಉಷ್ಣತೆ ಇರುತ್ತಲ್ಲ, ಅದು ಉಷ್ಣತೆಯನ್ನು ಇದು ಅಗ್ನಿಮಾಂದ್ಯ ಅಂತ ಆಗ್ಬಿಟ್ಟು ಆ ಉಷ್ಣತೆಯನ್ನು ಹೊರಗಡೆ ತರುತ್ತೆ. ಅಂದ್ರೆ ಶ್ವೇದ ಶ್ರೋತಸ್ಸನ್ನು ಅಲ್ಲಿ ಅವರೋಧ ಆಗಿರುತ್ತೆ, ಶ್ವೇದ ಉತ್ಪತ್ತಿ ಮಾಡುವಂತದ್ದು ಒಂದು ಇರುತ್ತಲ್ಲ ಮೆಕ್ಯಾನಿಸಮ್, ಅದು ಅವರೋಧ ಆಗ್ಬಿಡುತ್ತೆ, ಆಬ್ಸ್ಟ್ರಕ್ಷನ್ ಅಂತ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಈ ಉಷ್ಣತೆ ಇರೋದು ಹೊಟ್ಟೆಯಲ್ಲಿರೋ ಅಂದ್ರೆ ನಮ್ಮ ಅಮಾಶಯದಲ್ಲಿರೋ ಉಷ್ಣತೆಯನ್ನ ಹೊರಗಡೆ ಹಾಕಿಬಿಟ್ಟು ಅಲ್ಲಿ ಅಲ್ಲಿ ಹೊಟ್ಟೆಯಲ್ಲಿರೋ ಅಗ್ನಿ ಏನಾಗುತ್ತೆ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಅವನಿಗೆ ಹಸಿವು ಇರಲ್ಲ, ಅಗ್ನಿ ಮಾಂದ್ಯ ಆಗಿರುತ್ತೆ. ನಾವು ಅದಕ್ಕೆ ಹಸಿವು ಇಲ್ಲದೆ ಇರೋ ಜ್ವರದಲ್ಲಿ ಸಾಮಾನ್ಯವಾಗಿ ಏನು ಊಟ ಬೇಡ ತಿಂಡಿ ಬೇಡ ಅಂತ ಅನಿಸ್ತಿರುತ್ತೆ ಯಾವುದೇ ಮನುಷ್ಯನಿಗೂ. ಅದೇ ತರ ಇಲ್ಲಿ ಅಗ್ನಿ ಹಾಳಾಗಿರುತ್ತೆ. ಅಗ್ನಿ ಅಂದ್ರೆ ಪಾಚಕ ಅಗ್ನಿ ಅಂತ ಹೇಳ್ತೀವಿ. ಅಂದ್ರೆ ನೀವು ಹಸಿವು ಅಂತ ಹೇಳುವಂತ ಅಗ್ನಿ ಇರುತ್ತಲ್ಲ, ಅದು ಏನಾಗಿರುತ್ತೆ ಮಂದ ಆಗ್ಬಿಟ್ರೆ. ಯಾಕಂದ್ರೆ ಅದೇ ನಮ್ಮ ಚರ್ಮಕ್ಕೆ ಇದಾಗಿ ಬಂದ್ಬಿಟ್ಟಿರುತ್ತೆ. ಅದು ಚರ್ಮಕ್ಕೆ ಬಂದಿರೋದ್ರಿಂದ ಏನಾಗಿರುತ್ತೆ, ಅಲ್ಲಿ ಉಷ್ಣತೆ ಎಲ್ಲ ನಮಗೆ ಮೈ ಮೇಲೇನೆ ಉಷ್ಣತೆ ಜಾಸ್ತಿ ಇರುತ್ತೆ. ಅಂದ್ರೆ ಚರ್ಮಕ್ಕೆ ನಾವು ಸ್ಪರ್ಶ ಮಾಡಿದಾಗ ನಮ್ಮ ಉಷ್ಣತೆ ಅಲ್ಲೇ ಕಂಡು ಬರೋದು ಜಾಸ್ತಿ. ಬಟ್ಟೆ ಜ್ವರ ಬಂದ ವ್ಯಕ್ತಿಗೆ ನೀವು ಯಾವುದೇ ವ್ಯಕ್ತಿ ಕೇಳಿ ನೋಡಿದಾಗ ಅವಾಗ ನೀವೇ ಅನುಭವಿಸಿದಾಗ ಗೊತ್ತಿರುತ್ತೆ ಉಷ್ಣತೆ ಜಾಸ್ತಿ ಇರುತ್ತೆ ಚರ್ಮದಲ್ಲಿ. ಅದು ಯಾಕಂದ್ರೆ ಹುಟ್ಟಿದಾಗಿನಿಂದ ಕೊನೆವರೆಗೂ ಜ್ವರ ಬರದೆ ಇರೋ ವ್ಯಕ್ತಿ ನಮಗೆ ಸಿಗೋದು ವಿರಳ. ಅಂದ್ರೆ ಎಲ್ಲರೂ ಜೀವನದಲ್ಲಿ ಒಂದಿಲ್ಲ ಒಂದಿನ ಅನುಭವಿಸೇ ಇರ್ತಾರೆ ಜ್ವರ. ಯಾಕಂದ್ರೆ ಎಲ್ರಿಗೂ ಒಂದು ಅನುಭವ ಇದ್ದೇ ಇರುತ್ತೆ ಜ್ವರ ಅನ್ನೋದು. ಅವ್ರಿಗೆ ಅವಾಗ ಹಸಿವು ಇರೋದೇ ಇಲ್ವ, ಅವಾಗ ಹಸಿವು ಇರದೇ ಇರುವಾಗ ನಾವು ಅದಕ್ಕೆ ಬೇರೆ ರೀತಿಯನ್ನ ಅಳವಡಿಸಬೇಕಾಗತ್ತೆ. ಇಲ್ಲಿ ದೇಹ ಪ್ರಕೃತಿಯಿಂದ ಬರುವಂತಹ ಜ್ವರ, ಮತ್ತೆ ತಾವು ಈ ಆಯುರ್ವೇದದಲ್ಲೂ ಸಹ ತಾವೇನ್ ಹೇಳಿದ್ರೆ ಹೊರಗಿನಿಂದ ವಿಷಾಣುವಿನಿಂದಲೂ ಸಹ ಬರುವಂತಹ ಜ್ವರ ಅದು ಭಿನ್ನವಾಗಿರುತ್ತೆ ಅಂತ, ಒಟ್ಟು 8 ವಿಧದ ಜ್ವರವನ್ನ ನೀವು ಆಯುರ್ವೇದ ಪದ್ಧತಿನಲ್ಲಿ ವಿಂಗಡಿಸಿ ಇಟ್ಟಿದ್ದೀರಿ. ಈಗ ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಹೇಗೆ ಡಾಕ್ಟ್ರೆ, ಬೇರೆ ಬೇರೆ ತರದ ಈಗ 8 ವಿಧದ ಜ್ವರವನ್ನ ತಾವೇ ಹೇಳಿದ್ರಿ. ಈಗ ಅವರಿಗೆ ನಾವು ಇನಿಷಿಯಲ್ ಹೇಳಿದಾಗ ಪೇಷಂಟ್ಗೆ ಅಗ್ನಿ ಮಾಂದ್ಯ ಅಂತ ಇರುತ್ತೆ. ನಾವು ಕಾರಣವನ್ನು ಪೇಷಂಟ್ ಇಂದ ತಿಳಿದುಕೊಳ್ಳಬೇಕು, ಅವರಿಗೆ ಹಿಂದಿನ ದಿನದ್ದು ಅಥವಾ ಅವತ್ತಿನ ದಿನದ್ದು, ಅವರಿಗೆ ನಿಜದಿಂದ ಆಗಿದೆ ಅಥವಾ ಆಗಂತ. ನಿಜ ಅಂದ್ರೆ ದೋಷಗಳಿಂದ ಹೇಳಿದ್ವಿ ನಾವು, ವಾತದೋಷ ಪಿತ್ತದೋಷ. ಅಂದ್ರೆ ಅವರೇನಾದ್ರು ಲಘು ರೂಕ್ಷ ಅಂದ್ರೆ ಈಗ ಒಣ ದಿನಸುಗಳನ್ನೆಲ್ಲ ತಿಂದಿರ್ತಾರೆ, ಅಥವಾ ಪಿತ್ತಕರ ಆಹಾರ ಅಂತ ಹೇಳ್ತೀವಿ, ಹುಳಿ ಪದಾರ್ಥಗಳನ್ನೆಲ್ಲ ಜಾಸ್ತಿ ತಗೊಂಡಿರ್ತಾರೆ, ಅದಕ್ಕೆ ಆದ ದೋಷಗಳನ್ನ ವೈಷಮ್ಯ ಮಾಡುವಂತ ಆಹಾರಗಳನ್ನು ತಗೊಂಡಿರ್ತಾರೆ. ಈ ಕಫನೆ ವೈಷಮ್ಯ ಮಾಡುವಂತದ್ದು, ಅಥವಾ ತುಂಬಾ ಆಯಿಲಿ ಫುಡ್ ತಿನ್ ಬಂದಿರ್ತಾರೆ, ಅಥವಾ ತುಂಬಾ ಸ್ವೀಟ್ಸ್ ಎಲ್ಲ ತಗೊಂಡಿರ್ತಾರೆ, ಅದನ್ನೇನ್ ಮಾಡುತ್ತೆ ಡೈಜೆಸ್ಟಿವ್ ಪವರ್ ಹ್ಯಾಂಪರ್ ಮಾಡಿಬಿಟ್ಟು ಅವ್ರಿಗೆ ಅಗ್ನಿ ಮಾಂದ್ಯ ಆಗಿ ಅದರಿಂದನು ಜ್ವರ ಬರುತ್ತೆ. ಹಿಂಗೆ ದೋಷಗಳು ಒಂದೊಂದೇ ದೋಷ ಇನ್ವಾಲ್ವ್ಮೆಂಟು ಆಗಿರುತ್ತೆ, ಅಥವಾ ಎರಡು ನಾನು ಮುಂಚೆ ಹೇಳಿದ್ದೆ ಎರಡು ದೋಷಗಳು ಇನ್ವಾಲ್ವ್ಮೆಂಟ್ ಆಗಿರುತ್ತೆ, ಮೂರು ದೋಷಗಳು. ಅದನ್ನ ನಾವು ಪೇಷಂಟ್ ಅಲ್ಲಿ ಕೇಳ್ಕೋಬೇಕು, ಕೇಳ್ಕೊಂಡು ನೋಡ್ಬಿಟ್ಟು ಅವನು ಅಗ್ನಿ ಸರಿ ಇದೆನಾ ಇಲ್ಲ, ಇವನಿಗೆ ಯಾವ ಚಿಕಿತ್ಸೆ ಅವಸ್ಥಾಂತರ ಚಿಕಿತ್ಸಾಂ ಕುರ್ಯಾತ ಅಂತ ಹೇಳ್ತಾರೆ. ಅವಸ್ಥೆಗಳನ್ನು ನೋಡಿಬಿಟ್ಟು ನಾವು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಇಲ್ಲಿ ಅವ್ರು ಬಂದಾಗ ನಾವು ಅಗ್ನಿಯನ್ನು ಕೇಳ್ತೇವೆ, ಹಸಿವು ಇದೇನಾ ಇಲ್ವಾ, ಹಸಿವು ಇದೇನಾ ಇಲ್ಲ ಅನ್ನೋ ಅವನಿಗೆ ಪರೀಕ್ಷೆಯನ್ನು ಮಾಡ್ತೇವೆ. ಅಂದ್ರೆ ಜೀವಾ ಪರೀಕ್ಷೆ ಅಂತಾನು ಮಾಡ್ತೀವಿ, ನ್ಯಾಲಿಗೆಯನ್ನೆಲ್ಲ ನೋಡ್ತೀವಿ, ಅಲ್ಲಿನ ಕೋಟಿಂಗ್ ಇದೇನಾ ಇಲ್ಲ, ಅಂದ್ರೆ ಅವ್ನ ಮಲಮೂತ್ರದ ಬಗ್ಗೆ ಕೇಳ್ತೀವಿ. ಅದನ್ನ ಕೇಳ್ಕೊಂಡು ನಾವು ಅವನಿಗೆ ಹಸಿವು ಇಲ್ಲ ಅಂದ್ರೆ ಅದಕ್ಕೊಂದು ಅಪ್ರೋಚ್ ಬೇರೆ ಹೋಗುತ್ತೆ, ಹಸಿವು ಇದೆ ಅಂದ್ರೆ ಕ್ರಿಮಿ ಇದೆ ಅಂದ್ರೆ ಅದಕ್ಕೊಂದು ಬೇರೆ ಅಪ್ರೋಚ್. ಇದೆಲ್ಲ ನೋಡ್ಕೊಂಡು ನಾವು ಅವಸ್ಥೆ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಹಸಿವು ಇಲ್ಲ ಅಂತಂದ್ರೆ ಅವನಿಗೆ ಇನಿಷಿಯಲ್ ಅಂದ್ರೆ ನಿಮಗೆ ಜ್ವರ ಬಂದು ಮೊದಲನೇ ದಿನ ನಿಮ್ಮ ಹತ್ರ ಬಂದಾಗ ಹಸಿವು ಇಲ್ಲ ಅಂತಂದ್ರೆ ಅವನಿಗೆ ಲಂಘನ ಅಂತ ಅಂದ್ರೆ ಅವನಿಗೆ ಉಪವಾಸ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಉಪವಾಸ ಚಿಕಿತ್ಸೆ ಅಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಅವನಿಗೆ ನೀರಡಿಕೆ ಆದಾಗ ಮಾತ್ರ ನೀರು, ಆದ್ರೆ ಅನಗತ್ಯವಾಗಿ ನೀರಿನ ಸೇವನೆಯನ್ನು ಮಾಡಕ್ ಹೇಳ್ಬಾರ್ದು. ಊಟ ಈಗಿನ ಪದ್ಧತಿಯಲ್ಲಿ ಎಲ್ರೂ ಜ್ವರ ಬಂದ್ರೆ ಇಡ್ಲಿ ಕೊಡಿ, ಬ್ರೆಡ್ ಕೊಡಿ, ಎಲ್ಲನೂ ಟೀ ಕೊಡಿ, ಅದು ಎಲ್ಲಾನು ಕೊಡ್ತಾನೆ ಹೋಗ್ತಾರೆ. ಅದೇ ಅದು ಒಳಗಡೆ ಇರೋ ಅಗ್ನಿ ಅಂದ್ರೆ ಅದು ಪಾಚಕ ಅಗ್ನಿ ಅಲ್ಲಿರೋದು, ಅದನ್ನ ಅಗ್ನಿಯನ್ನ ನಾವು ಸರಿಪಡಿಸಬೇಕು. ಅದಕ್ಕೆ ಒಂದು ಅದಕ್ಕೆ ಲಂಘನವಾಗಿ ಮಾಡಿದಾಗ ಅಲ್ಲಿರೋದು ಆಮ ಅಂತ ಹೇಳ್ತೀವಿ, ಅಂದ್ರೆ ಅನ್ಡೈಜೆಸ್ಟೆಡ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಅದು ಇರೋದು ಆಮನ ಪಚನ ಮಾಡಕ್ಕೆ ನಾವು ಅವಕಾಶ ಕೊಟ್ಟಂಗಾಗುತ್ತೆ ಲಂಘನ ಮಾಡಿದಾಗ. ಅದು ಪಚನ ಆಗಿದ ನಂತರ ತಾನಾಗಿನೆ ಅವನಿಗೆ ಹಸುವಾಗ ಸ್ಟಾರ್ಟ್ ಇದೆ. ಹಸುವಾದ ನಂತರವೂ ನಾವು ಅವನಿಗೆ ಮತ್ತೆ ಆಮ ಪಚನಾರ್ಥವಾಗಿ ಮನೆಯಲ್ಲೂ ನಾವು ಶುಂಠಿ ಕಷಾಯ ಅಥವಾ ಧಾನ್ಯಕ್ಕೆ ಕೊತ್ತಂಬರಿ ಕಾಳು ಕಷಾಯಗಳನ್ನ ಮಾಡಿ ಕೊಟ್ರೆ ಅವಾಗ ಅದು ಇರೋದು ಅಲ್ಲಿ ಅಗ್ನಿ ಮಾಂದ್ಯವನ್ನು ತೆಗೆಯುತ್ತೆ, ಅಂದ್ರೆ ಅಗ್ನಿನ ಸರಿ ಮಾಡುತ್ತೆ ಅಲ್ಲಿ. ಅದಕ್ಕೋಸ್ಕರ ಒಂದು ಲಂಘನ ಚಿಕಿತ್ಸೆ ಕೊಡಬೇಕು, ಲಂಘನ ಜೊತೆ ಪಾಚನ ಜ್ವರತು ಜ್ವರ ಮಧ್ಯ ಲಂಘನ ಇನಿಷಿಯಲ್ ಆಗಿ ಲಂಘನ ಕೊಡಬೇಕು, ಜ್ವರ ಮಧ್ಯತು ಪಾಚನ ಅಂದ್ರೆ ಜ್ವರ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಬಂದಾಗ ನೀವು ಅವಾಗ ಪಾಚನವನ್ನು ಮಾಡಬೇಕು. ಅದೇ ಹೇಳಿದೆ ಆಮ ಪಚನವನ್ನು ಮಾಡಬೇಕಾದ್ರೆ ನಾವು ಇದು ಕೊಡ್ಬೇಕು, ಶುಂಠಿ ಜಲ ಆಯ್ತು, ಆಮೇಲೆ ಧಾನ್ಯಕಗಳ ಕಷಾಯ ಈಗ ಹೇಳ್ದೆ ಅಲ್ಲ, ಅದನ್ನೇ ಕೊಡ್ತಾ ಹೋಗ್ಬೇಕು. ಅದನ್ನ ನೋಡಿಕೊಂಡು ಅವರಿಗೆ ಅಗ್ನಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಸೆಸ್ಮೆಂಟ್. ಡಾಕ್ಟ್ರೆ, ಈಗ ಬೇರೆ ಬೇರೆ ರೀತಿ 8 ರೀತಿಯ ತಾವು ಜ್ವರಗಳನ್ನು ಹೇಳಿದ್ರಲ್ಲ, ಈಗ 8 ರೀತಿಯ ಜ್ವರಗಳಿಗೂ ಸಹ ಬೇರೆ ಬೇರೆ ರೀತಿಯ ಲಕ್ಷಣಗಳು ತೋರ್ಪಡಿಸುತ್ತ ಹೇಗೆ? ತಾವು ಉದಾಹರಣೆಗೆ ಈಗಾಗಲೇ ಹೊಟ್ಟೆಯಲ್ಲಿರುವಂತಹ ಅಗ್ನಿ ಮಾಂದ್ಯದಿಂದ ಹೇಗೆ ಜ್ವರ ಬರುತ್ತೆ ಅಂತ ತಾವು ತಿಳಿಸಿದ್ರಿ. ಇನ್ನು ಕೆಲವರಿಗೆ ಅಜೀರ್ಣ ಆದಾಗ್ಲೂ ಸಹ, ತುಂಬಾ ಬೇದಿ ಆದಾಗ್ಲೂ ಸಹ ಮೈಯಲ್ಲಿ ಒಂದು ರೀತಿ ಕಾವು ಶುರುವಾಗಿ ಜ್ವರ ಬರುತ್ತೆ, ಚಳಿ ಬರುತ್ತೆ, ನಡುಕ ಬರುತ್ತೆ, ಇವುಗಳೆಲ್ಲ ಹೇಗೆ ಲಕ್ಷಣಗಳು? ಬೇರೆ ಬೇರೆ ರೀತಿಯ ಜ್ವರಗಳಿಗೆ ಲಕ್ಷಣಗಳೆಲ್ಲ ಹೇಗಿರುತ್ತೆ? ಬೇರೆ ಬೇರೆ ರೀತಿಯಲ್ಲಿ ಲಕ್ಷಣಗಳನ್ನು ಚೆನ್ನಾಗಿನ ಹೇಳಿದ್ದಾರೆ. ಬಟ್ ಅದರಲ್ಲಿ ವಾತಜ ಜ್ವರ ಅಂತ ಬಂದಾಗ ಅವನಿಗೆ ಮೈ ಕೈ ನೋವು, ಕಟಿ ಶೂಲ ಅಂತ ಹೇಳ್ತಾರೆ, ಪೃಷ್ಠ ಶೂಲ ಅಂತ ಹೇಳ್ತಾರೆ ನಮ್ಮ ಆಚಾರ್ಯರು. ವೇದನ ಅಂದ್ರೆ ಅವನಿಗೆ ಮೈಯಲ್ಲೆಲ್ಲ ನೋವೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ, ಗಂಟುಗಳ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ ಅವನಿಗೆ. ತುಂಬಾ ಅತಿ ಪ್ರಲಾಪ ಅಂದ್ರೆ ಜಾಸ್ತಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ. ಆಮೇಲೆ ಜ್ವರದ ಗತಿ ಹೆಂಗಿರುತ್ತಂದ್ರೆ ವಿಷಮ ಗತಿ ಅಂತ ಹೇಳ್ತೀವಿ, ಒಮ್ಮೆ ಬರೋದು ಹೋಗೋದು, ಬರುವುದು ಹೋಗೋದು ಆ ಗತಿಯಲ್ಲಿ ಇರುತ್ತೆ. ಇದು ವಾತಜ ಐತೆ. ಪಿತ್ತಜದಲ್ಲಿ ಅವನಿಗೆ ಆಲ್ರೆಡಿ ಅವನು ಪಿತ್ತಜಕರ ನಿಧಾನ ಆಹಾರ ವಿಹಾರ ಮಾಡಿರ್ತಾನೆ, ಪಿತ್ತದ ಆಗುವಂತದೇ ದೋಷ ವೈಷಮ್ಯ ಆಗುವಂತದೇ ಆಹಾರಗಳನ್ನೆಲ್ಲ ತಗೊಂಡಿರ್ತಾನೆ. ಅವಾಗ ಪಿತ್ತಜ ಲಕ್ಷಣ ಅಲ್ಲ, ಅಲ್ಲಿ ಪಿತ್ತಜದಲ್ಲೂ ಪ್ರಲಾಪ ಇರ್ತಾನೆ, ಅವನು ಎಕ್ಸಸ್ ಮಾತಾಡೋದು ಮತ್ತೆ ಅವನಿಗೆ ಇರಿಟೇಷನ್ ಆಗುವುದು. ಆಮೇಲೆ ಬಾಯಲ್ಲಿ ಕಟುಕಾಶತ ಅಂದ್ರೆ ಕಟು ರಸ ಬಂದಂಗಾಗೋದು, ಖಾರ ಖಾರ ಬಂದಂಗ ಎಲ್ಲ ಬಂದಂಗಾಗೋದು. ಆಮೇಲೆ ಅವನಿಗೆ ತಾಪ ತೀವ್ರ ವೇಗ ಇರುತ್ತೆ. ಜ್ವರದ ಪ್ರಕೃತಿ ಹೆಂಗಿರುತ್ತೆ, ತೀವ್ರ ವೇಗ ಅಂದ್ರೆ ತುಂಬಾ ಟೆಂಪರೇಚರ್ ಹೈ ಗ್ರೇಡ್ ಅಂತ ಹೇಳ್ತಿರಲ್ಲ ಆ ತರ ಇರುತ್ತೆ, ಅಂದ್ರೆ ಬೇಗನೆ ಕಡಿಮೆನೆ ಆಗಲ್ಲ. ಆಮೇಲೆ ಕಫದ್ ಅಂತ ಹೇಳಿದಾಗ ಅವನು ಕಫಕರ ಆಹಾರದಿಂದನೇ ಆಗಿರೋದ್ರಿಂದ ಕಫದಲ್ಲಿ ಅವನಿಗೆ ಪ್ರಸೇಕ, ಆಲಸ್ಯ, ತಂದ್ರ ಅಂದ್ರೆ ಅವನಿಗೆ ಸುಸ್ತಾಗೋದು, ಆಲಸ್ಯ, ಏನು ಕೆಲಸ ಮಾಡದೆ ಇರದಂಗಾಗೋದು, ಬಾಯಲ್ಲೆಲ್ಲ ನೀರ್ ಬಂದಂಗಾಗೋದು. ಆಮೇಲೆ ಮಂದ ವೇಗ ಗತಿ, ಜ್ವರ ಗತಿ ಹೆಂಗಿರುತ್ತೆ, ಮಂದ ವೇಗ ಅಂದ್ರೆ ಮೈಲ್ಡ್ ಆಗಿರುತ್ತೆ, ಒಂದೇ ಲೆವೆಲ್ ಆಗಿ ಮೇಂಟೈನ್ ಆಗ್ತಾ ಹೋಗ್ತಿರುತ್ತೆ ಜ್ವರ. ಅವಾಗ ಹೆಚ್ಚು ಆಗಲ್ಲ, ಕಡಿಮೆನೂ ಆಗಲ್ಲ, ತೀವ್ರ ಆಗಲ್ಲ, ಒಂದು ಮೈಲ್ಡ್ ಲೆವೆಲ್ ಅಲ್ಲಿ ಇರುತ್ತೆ. ಆದ್ರೆ ಈಗ ದ್ವಿದೋಷ ಜ್ವರದಲ್ಲಿ ಆ ಎರಡು ದೋಷಗಳು ಮಿಕ್ಸ್ ಆಗಿರೋ ಲಕ್ಷಣಗಳು ಕಾಣ್ತವೆ. ವಾತ ಪಿತ್ತಜದಲ್ಲಿ ಎರಡು, ವಾತದ್ದು ಪಿತ್ತದ್ದು, ವಾತ ಕಫದಲ್ಲಿ ವಾತದ್ದು ಕಫದ್ದು, ಪಿತ್ತ ಕಫದಲ್ಲಿ ಪಿತ್ತದ್ದು ಕಫದ್ದು, ಎರಡು ದೋಷಗಳ ಲಕ್ಷಣಗಳು ಕಾಣುತ್ತವೆ. ತ್ರಿದೋಷದಲ್ಲಿ ಮೂರು ದೋಷಗಳ ಲಕ್ಷಣಗಳು ಇವೆಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಆಗಂತುಜ ನಾನು ಹೇಳಿದೆ, ಆಗಂತುಜದಲ್ಲಿ ಮತ್ತೇನಾಗ್ತಾರ, ಅವ್ರದೇ ಲಕ್ಷಣಗಳು ಬೇರೆ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಲಕ್ಷಣಗಳನ್ನು ನಾವು ನೋಡ್ಬಿಡ್ತೀವಿ, ಅವ್ರ ನಿಧಾನಗಳನ್ನು ಮೊದಲೇ ಕೇಳಿರ್ತೀವಿ. ಲಕ್ಷಣಗಳು ಪೇಷಂಟ್ ರೋಗಿ ನಮ್ಮ ಮುಂದಗಡೆ ಇರುವಾಗ ನಾವು ಆ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ಅವಾಗ ಚಿಕಿತ್ಸೆಯನ್ನು ನಾವು ಅನುಸರಿಸುತ್ತೇವೆ. ಈಗ ಡಾಕ್ಟರ್, ಮೈಯಲ್ಲಿ ನಂಜು ಉಳ್ಕೊಂಡ್ರೆ ಜ್ವರ ಬಿಟ್ಟು ಬಿಟ್ಟು ಬರುತ್ತೆ, ಮತ್ತೆ ಅದು ಕಾಣಿಸ್ಕೊಳ್ಳೋದಿಲ್ಲ, ಸುಸ್ತಾಗುತ್ತೆ ಅಂತ ಹೇಳ್ತಾರೆ, ಇದು ಯಾವ ಕಾರಣಕ್ಕಾಗಿ, ಇದು ಯಾವ ತರದ ಜ್ವರ ಇದು? ನಂಜು ಅಂತ ಯಾವ್ದ್ರಿಂದ ನಂಜು ಆಗಿದೆ ಅಂತ ಗೊತ್ತಾಡ, ಅಭಿಘಾತದಿಂದ ಅಂದ್ರೆ ಏನಾದ್ರೂ ಹಿಟ್ ಆಗಿ ಅಲ್ಲಿ ನೋವಾಗಿ ಅಲ್ಲೇ ಉಳಿದಿರೋದ್ರಿಂದ ಆಗಿರೋದ, ಅಥವಾ ಏನಾದ್ರೂ ಸಂಪರ್ಕದಿಂದ, ಔಷಧ ಸಂಪರ್ಕದಿಂದ ಆಗಿಬಿಟ್ಟು ಅಲ್ಲಿ ತರ ರಿಯಾಕ್ಷನ್ ಆಗ್ಬಿಟ್ಟು ಅಲ್ಲೇ ಉಳಿದಿರೋದಿಂದ, ಅಥವಾ ಕ್ರಿಮಿ ದಂಶದಿಂದ ಅಂದ್ರೆ ಏನಾದ್ರೂ ಒಂದು ಹುಳ ಕಡಿದ್ಬಿಟ್ಟು ಅಲ್ಲಿ ಆಗಿರೋದು ನಂಜು ಬಂದು ಅದೇರಿಂದ, ಅಂದ್ರೆ ನಾನಾ ಕಾರಣಗಳಿದೆ ನಂಜು ಬರಕ್ಕೆನೆ. ಈಗ ಒಂದು ಆಗಿದೆ ಅಂದ್ರೆ ಆ ಪೇಷಂಟ್ ನಮ್ಮ ಹತ್ರ ಬಂದಾಗ ಹೀಗೆ ಬರುತ್ತೆ ನಂಜು, ಅದರಿಂದ ಜ್ವರ, ಅದು ಇನ್ಫೆಕ್ಷನ್, ಮಾಡರ್ನ್ ಇದು ಬೇರೆ ವೈದ್ಯಕೀಯ ಪದದಲ್ಲಿ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಒಂದು ಜನರಲ್ ಅವ್ರಿಗೆ ಇನ್ಫೆಕ್ಷನ್, ಬಟ್ ನಮಗೆ ನಾವು ಅದನ್ನ ವೈದ್ಯನಿಂದ ರೋಗಿಯಿಂದ ಕೇಳಿಕೊಂಡಾಗ ಬೇರೆ ಬೇರೆ ಇದರಿಂದ ಕಾರಣಗಳಿಂದ ಆಗಿರುತ್ತೆ, ಅದನ್ನ ಬೇರೆ ಬೇರೆ ಕಾರಣಗಳನ್ನ ನಾವು ಗೊತ್ತು ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ಅನ್ನು ನಾವು ಅಳವಡಿಸಬೇಕಾಗತ್ತೆ. ಅದು ಅದನ್ನು ನಿಧಾನಗೆ ನೀವು ಚಿಕಿತ್ಸೆಯನ್ನು ಕೊಟ್ಟರೆ, ಆಗಿರೋ ಇದಕ್ಕೆ ಚಿಕಿತ್ಸೆಯನ್ನು ಕೊಟ್ಟಾಗ ತಾನಾಗಿ ಅದು ಕಡಿಮೆ ಆಗುತ್ತೆ. ಇನ್ನು ಡಾಕ್ಟರ್, ಈ ಋತು ಸಂಬಂಧಿ ಜ್ವರಗಳು ತಾವು ಆಗ್ಲೇ ಪ್ರಸ್ತಾಪ ಮಾಡಿದ್ರೆ, ಬೇಸಿಗೆಯಲ್ಲಿನೇ ಜ್ವರ ಬರುತ್ತೆ, ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿ, ಇನ್ನು ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಶೀತ ಪ್ರಕೃತಿ ಇರೋರಿಗೆ ಆ ತರದ ಜ್ವರ ಬರುತ್ತೆ. ಈಗ ಇದಕ್ಕೆ ಪ್ರಾಥಮಿಕ ಚಿಕಿತ್ಸೆ ಏನು, ಮತ್ತೆ ನಮ್ಮ ಆಹಾರ ವಿಹಾರ ಪದ್ಧತಿಗಳನ್ನ ಹೇಗೆ ನಾವು ಅಳವಡಿಸಿಕೊಳ್ಬೇಕಾಗುತ್ತೆ? ಈಗ ಋತು ಸಂಬಂಧವಾಗಿ ಅಂತ ಹೇಳಿದಾಗ ನಮಗೆ ನಮ್ಮ ಆಚಾರ್ಯ ಹೇಳಿ 6 ಋತುಗಳನ್ನು ಹೇಳಿದ್ದಾರೆ. ಎಲ್ಲ 6 ಋತುಗಳನ್ನು ಹೇಳಿದಾಗ ನಾವೇನ್ ಆಗುತ್ತೆ, ಆ ಋತುಗಳಲ್ಲಿ ಶರದ್ ಋತುವಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ, ಆಮೇಲೆ ವಸಂತ ಋತುವಲ್ಲಿ ಕಫ ಜಾಸ್ತಿ ಆಗಿರುತ್ತೆ, ವರ್ಷಾ ಋತುವಲ್ಲಿ ವಾತ ಜಾಸ್ತಿ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಅದಕ್ಕೋಸ್ಕರ ಈಗ ಶರದ್ ಋತುವಲ್ಲಿ ಪಿತ್ತ ಜಾಸ್ತಿ ಆಗಿ ಬಂದ ಜ್ವರದಲ್ಲಿ ಪಿತ್ತಗೆ ವಿರುದ್ಧವಾದ ಚಿಕಿತ್ಸೆಯನ್ನು ನಾವು ಅಳವಡಿಸಿಕೊಳ್ಳಬೇಕಾಗತ್ತೆ. ಈಗ ವರ್ಷಾ ಋತುವಲ್ಲಿ ವಸಂತ ಋತು ಕಫದಿಂದ ಜಾಸ್ತಿ ಆಗಿ ಬಂದಿರುವ ಕಾಯಿಲೆಗಳಿಗೆ ಅವಾಗ ಕಫ ವಿರುದ್ಧವಾಗಿರುವ ಆಹಾರ ವಿಹಾರಗಳನ್ನು ಅನುಸರಿಸಿಕೊಂಡು ಚಿಕಿತ್ಸೆ ಕೊಡಬೇಕು. ವರ್ಷಾ ಋತುದಲ್ಲಿ ವಾತ ಜಾಸ್ತಿ ಆಗಿಬಿಟ್ಟು ವಾತದಿಂದ ಬರುವಂತ ಜ್ವರಕ್ಕೆ ವಾತಹರ ಚಿಕಿತ್ಸೆಗಳನ್ನು ಅನುಮಾನಿಸಿಕೊಂಡು ನಿಧಾನ ಆಹಾರ ಆಯ್ತು, ವಿಹಾರ ಆಯ್ತು, ಎಲ್ಲ ಸೇರಿಕೊಂಡು ಅದನ್ನು ಚಿಕಿತ್ಸೆ ಅಳವಡಿಸಿಕೊಳ್ಳಬೇಕಾಗತ್ತೆ. ಈಗ ಗ್ರೀಷ್ಮ ಋತುದಲ್ಲಿ ಏನಾಗುತ್ತೆ, ಅಲ್ಲಿ ವಾತಪಿತ್ತ ಎರಡು ಸಂಸರ್ಗ ಆಗಿರುತ್ತೆ. ಎರಡು ಅಂದ್ರೆ ಅಲ್ಲಿ ನಾವು ಅದನ್ನ ನೋಡಿಕೊಂಡು ತರತಮ ಭಾವ ಅಂದ್ರೆ ಹೆಚ್ಚು ಕಡಿಮೆ ಆಗಿರೋ ದೋಷಗಳನ್ನ ನೋಡಿಕೊಂಡು ಅದನ್ನ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಉಷ್ಣ ತುಂಬಾ ಜಾಸ್ತಿ ಆಗಿದ್ರೆ ಶೀತ ಚಿಕಿತ್ಸೆಗಳನ್ನು ಸುಮಾರು ಟ್ರೀಟ್ಮೆಂಟ್ಗಳನ್ನ ಹೇಳಿದ್ದಾರೆ. ಪಾನಕಗಳನ್ನು ಹೇಳಿದ್ದಾರೆ, ಮತ್ತೆ ಪ್ರಲೇಪಗಳನ್ನು ಹೊರಗಡೆ ಹಚ್ಕೊಳ್ಳಿಕ್ಕೆ ಹೇಳಿದ್ದಾರೆ, ಅಂದ್ರೆ ಅಭ್ಯಂಗಗಳನ್ನು ಹೇಳಿದ್ದಾರೆ, ಶೀತಲ. ಹಾಗೆ ಅದನ್ನು ನೋಡಿಕೊಂಡು ನಾವು ಋತುಗನುಗುಣವಾಗಿ ಅವರು ವ್ಯಾಧಿಗೆ ಅನುಗುಣವಾಗಿ ರೋಗಿ ಬಲಾಬಲನೂ ನಾವು ನೋಡ್ಬೇಕಾಗತ್ತೆ. ಇದಷ್ಟೇ ಅಲ್ಲ, ರೋಗಿ ಬಲವಂತವಾಗಿದ್ದಾನ ಅಥವಾ ರೋಗಿ ಬಲ ಕಡಿಮೆ ಇದೇನಾ, ರೋಗಬಲ ರೋಗಿ ಬಲ ಋತು ಎಲ್ಲನೂ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇನ್ನು ಡಾಕ್ಟರ್, ಈ ತರದ ಜ್ವರಗಳಿಗೆ, ಋತು ಸಂಬಂಧಿ ಜ್ವರಗಳಿಗೆ ಈಗ ಪ್ರಾರಂಭದಲ್ಲಿ ನಾವು ತಗೊಳ್ಳೋಣಂತೆ, ಈಗ ಮನೆಯಲ್ಲಿ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಏನ್ ಮಾಡಬೇಕು, ಆನಂತರ ವೈದ್ಯರನ್ನು ಕಾಣಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಈಗ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಏನ್ ಮಾಡ್ಕೊಳ್ಬೇಕು? ಪಿತ್ತದ ಜ್ವರದಲ್ಲಿ, ಪಿತ್ತ ಅಂದ್ರೆ ಈಗ ಶರದ ಋತುವಲ್ಲಿ ಪಿತ್ತ ಆಗಿದೆ, ಅವನಿಗೆ ನಿಮಗೆ ಪಿತ್ತದ ಲಕ್ಷಣ ಕಾಣ್ತಿದೆ ಅಂತಂದ್ರೆ, ಪಿತ್ತ ಶಮನಾರ್ಥವಾಗಿ ನೀವು ಮನೆಯಲ್ಲೇ ಕೆಲವು ಮೆಡಿಸಿನ್ಗಳನ್ನ ಮಾಡ್ಕೋಬಹುದು. ಹೆಂಗಂದ್ರೆ ಲಾವಂಚ ಅಂತ ಎಲ್ಲ ಕಡೆ ಉಸಿರ ಅಂತ ಸಿಕ್ಕೇ ಸಿಗುತ್ತೆ, ಉಸಿರ ಪಾನಕಗಳನ್ನು ಮಾಡಿಕೊಡಬಹುದು, ಉಸಿರಿನ ಶರಬತ್ತನ್ನೆಲ್ಲ ಮಾಡಿಕೊಡಬಹುದು. ಆಮೇಲೆ ಕಲ್ಸಕ್ಕರೆ, ಅದು ಕೆಂಪು ಕಲ್ಸಕ್ಕರೆ ಇನ್ನು ತಂಪಾಗಿರುತ್ತೆ, ಅದನ್ನ ಹಾಕಿಬಿಟ್ಟು ಅವರಿಗೆ ಸ್ವಲ್ಪ ರುಚಿಕರವಾಗಿ ಏಲಕ್ಕಿ ಎಲ್ಲ ಸ್ವಲ್ಪ ಹಾಕಿಬಿಟ್ಟು ಅದನ್ನೆಲ್ಲ ಪಾನಕಗಳನ್ನ ಮಾಡಿಕೊಡಬಹುದು. ಈಗ ಕಫದಿಂದ ಆಗಿರುವಾಗ ನೀವು ವಸಂತ ಋತುದಲ್ಲಿ ಜ್ವರ ಬಂದಿದೆ ಅಂತಂದ್ರೆ, ನಾನು ಎಲ್ಲ ಮೆಡಿಸಿನ್ ಅಲ್ಲಿ ಹೇಳಕ್ ಆಗಲ್ಲ, ಒಂದು ಅದಕ್ಕೋಸ್ಕರ ಮನೆಯಲ್ಲೇನೆ ಒಂದೆರಡು ಹೇಳ್ತೀನಿ ಅಷ್ಟೇ. ಕಫದಲ್ಲಿ ಆಗಿರುವಾಗ ನಿಮ್ ಕಫ ಕಟ್ಬಿಟ್ಟು ಮೂಗಲ್ಲಿ ಎದೆಯಲ್ಲಿ ಅವ್ರಿಗೆ ತೊಂದರೆ ಆಗ್ತದೆ, ಕಫದ ಜ್ವರ ಬರ್ತಾ ಇದೆ ಅಂತಂದ್ರೆ, ಶುಂಠಿ ಕಷಾಯ ಅಂತ ಹೇಳ್ತೀವಿ, ಅದೇ ಒಂದೆರಡು ಕಾಳು ಮೆಣಸುಗಳನ್ನ ಹಾಕಿ ಶುಂಠಿಯನ್ನ ಹಾಕಿ ಆಮೇಲೆ ನೀವು ಅದನ್ನ ಕುದಿಸಿ ಕಷಾಯ ಮಾಡಿ ಕೊಟ್ರು ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಈಗ ವರ್ಷ ಋತುದಲ್ಲಿ ಅಂದಾಗ ನಿಮಗೆ ಅವಾಗ ತುಂಬಾ ಪ್ರಕೋಪ ಆಗಿರುತ್ತೆ, ಎಲ್ಲ ವಾತ ಪ್ರಕೋಪನೂ ಆಗಿರುತ್ತೆ, ಹಂಗಿರುವಾಗ ಅವಾಗ ಜ್ವರ ಎಲ್ಲ ಬಂದಾಗ ಅವಾಗನು ನೀವು ಕಷಾಯಗಳನ್ನ, ಈಗ ಧಾನ್ಯಕ ಕಷಾಯಗಳನ್ನ ತ್ರಿದೋಷಹಾರ ಅಂತ ಹೇಳ್ತೀವಿ ನಾವು ಧಾನ್ಯಕನ, ಅದನ್ನ ಹಾಕ್ಬಿಟ್ಟು ಅದನ್ನ ಕಷಾಯ ಎಲ್ಲ ಮಾಡಿ ಕೊಡ್ಬೇಕಾಗತ್ತೆ. ಅದ್ ನೋಡ್ಕೊಂಡು ನಾವು ರೋಗಿಗೆ ಆಮೇಲೆ ಎಲ್ಲ ನೋಡ್ಕೊಂಡು ಮಾಡಿಕೊಡ್ಬೇಕಾಗತ್ತೆ ಕಷಾಯಗಳನ್ನೆಲ್ಲ. ಒಟ್ಟಾರೆಯಾಗಿ ಡಾಕ್ಟ್ರೆ, ಈಗ ಮನೆಯಲ್ಲೇ ಮದ್ದು ಮಾಡ್ಕೊಳ್ಳೋದ್ರ ಜೊತೆಗೆ ಜ್ವರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡು ತಜ್ಞ ವೈದ್ಯರನ್ನ ಆದಷ್ಟು ಬೇಗ ಹೋಗಿ ಭೇಟಿ ಮಾಡಿ ತಮ್ಮ ದೇಹದ ಪ್ರಕೃತಿ ಹೇಗಿದೆ, ಯಾವ ಕಾರಣಕ್ಕಾಗಿ ಜ್ವರ ಬಂದಿದೆ ಅನ್ನೋದನ್ನ ಡಾಕ್ಟ್ರಿಂದನೇ ತಿಳ್ಕೊಂಡು ಅವರಿಂದನೇ ಸಲಹೆ ಪಡ್ಕೊಂಡು ಆಮೇಲೆ ಅವ್ರೇನ್ ಹೇಳ್ತಾರೋ ಆ ಚಿಕಿತ್ಸೆ ಮಾಡೋದು ಬಹಳ ಒಳ್ಳೇದು. ಹೌದು, ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಎಲ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ತಗೊಳಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ತಮ್ಮದೇ ಆದ ಒಂದು ಟ್ರೀಟ್ಮೆಂಟ್, ಓನ್ ಟ್ರೀಟ್ಮೆಂಟ್ ಅಂತ ಹೇಳಬಹುದು. ಅದರ ಜೊತೆಗೆ ಸಾಕಷ್ಟು ಆಯುರ್ವೇದ ಪುಸ್ತಕಗಳು ಅಂಗಡಿಯಲ್ಲಿ ದೊರೆಯುತ್ತೆ, ಯಾವ್ಯಾವ ಕಾಯಿಲೆಗೆ ಏನೇನು ಔಷಧಿ ಅಂತ. ಹೌದು, ನೀವು ಹೇಳೋದು ಸರಿನೇ, ಯಾಕಂದ್ರೆ ಎಲ್ಲರೂ ಈಗಿನ ಇದರಲ್ಲಿ ಎಜುಕೇಟೆಡ್ ಇರೋದು, ಅನ್ಕೂಡಲೇ ನನಗೆ ಎಲ್ಲ ಗೊತ್ತು ಅನ್ನೋದು ತನ್ನ ಶರೀರ ಗೊತ್ತಿರುತ್ತೆ, ಬಟ್ ಆದ್ರೂ ಅದಕ್ಕೆ ಅನುಗುಣವಾಗಿ ವೈದ್ಯರ ಸಲಹೆ ಮುಖ್ಯವಾಗಿರೋದು. ಯಾಕಂತಂದ್ರೆ ಯಾವುದೇ ವೈದ್ಯರ ಹತ್ರ ಹೋದಾಗ ಅವ್ರಿಗೆ ರೋಗಿನ ಅನಲೈಸ್ ಮಾಡೋದೊಂದು ಶಕ್ತಿ ಇರುತ್ತೆ, ಅವರು ಅದನ್ನೇ ಅವರದು ಓದಿರೋದ್ರಿಂದ ಅವ್ರಿಗೆ ಅನಲೈಸ್ ಮಾಡೋದು ರೋಗಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಜ್ವರ ಬಂದ ತಕ್ಷಣ, ಈಗ ನಾವು ನವೀನ ಜ್ವರ ಅಂತ ಹೇಳ್ತೀವಿ, ಜ್ವರದಲ್ಲೂ ಪುರಾಣ ಜ್ವರನು ಅಂತ ಹೇಳ್ತೀವಿ. ಈಗ ನವೀನ ಅಂದಾಗ ಈಗ ಇಮಿಡಿಯೇಟ್ ಬಂದಾಗ, ಒಂದ್ ಕೆಲವು ರೋಗಿಗಳು ತುಂಬಾ ಬೇರೆ ಅನ್ನ ಪದ್ಧತಿಗಳಿಂದ ಔಷಧಿಗಳನ್ನು ತಗೊಂಡು ಬಳಲಿರ್ತಾರೆ, ಅವರು ಬಳಲಿ ಬಿಟ್ಟು ಈಗ ನಮ್ಮ ಆಯುರ್ವೇದಿಕಲ್ಲೇ ಕೊಡಿ ಅಂತ ಬರ್ತಾರೆ ನಮ್ಮ ಹತ್ರ, ಅದು ಪುರಾಣ ಜ್ವರ ಅಂತ ನಾವು ಹೇಳ್ತೀವಿ. ಆ ಪುರಾಣ ಜ್ವರದಲ್ಲಿ ಏನಾಗುತ್ತೆ ಅಂದ್ರೆ ರೋಗಿ ಬಳಲಿ ಬಿಟ್ಟಿದ್ದಾನೆ, ಅವಾಗ ನವೀನ ಜ್ವರದಲ್ಲಿ ಹೇಳಿರುವಂತ ಚಿಕಿತ್ಸೆನೆ ನಾವು ಮಾಡಕ್ಕಾಗಲ್ಲ. ಈಗ ಲಂಗನ ನಾ ಮೊದಲು ಹೇಳಿದೆ, ಹಂಗ ಅನ್ಕೊಂಡ್ಬಿಟ್ಟು ಈ 20 ದಿನಗಳಿಂದ ಬಳಲಿರೋ ರೋಗಿ ಇದನ್ ಕೇಳ್ಬಿಟ್ಟು ನನ್ ಲಂಗನೆ ಮಾಡ್ತೀನಿ ಅಂತ ನೀವು ತಪ್ಪುಗಳನ್ನ ಮಾಡಬೇಡಿ. ನಾನು ಈಗ ಒಂದು ಸಲಹೆ ಕೊಡ್ತಾ ಇದ್ದೀನಿ ನಿಮ್ಗೆ, ಯಾಕಂದ್ರೆ 20 ದಿನಗಳ ನಂತರ ಬಂದಿರೋ ವ್ಯಕ್ತಿಗೆ ಬೇರೆ ಚಿಕಿತ್ಸೆ ಆಗಿರುತ್ತೆ, ಅದು ಮೊದಲು ಬಂದಿರೋ ವ್ಯಕ್ತಿಗೆ ಲಂಗನ ಬೇಕಾಗಿರುತ್ತೆ. 20 ದಿನಗಳ ನಂತರ ಬಂದಿರೋ ವ್ಯಕ್ತಿ ಅವನಿಗೆ ಬ್ರಹ್ಮಣ ಅಂತ ಬೇಕಾಗತ್ತೆ, ಅವನಿಗೆ ಪೌಷ್ಟಿಕತೆ ಬೇಕಾಗತ್ತೆ. ಅದಕ್ಕೋಸ್ಕರ ಅವರು ಏನ್ ಮಾಡ್ಬೇಕಂದ್ರೆ ವೈದ್ಯರ ಸಲಹೆ ತಗೊಳ್ಳೋದು ಮುಖ್ಯ. ಅದ್ರ ಜೊತೆನೆ ಅವರಿಗೆ ರಸಾಯನ ಅಂದ್ರೆ ಅವ್ರಿಗೆ ಬ್ರಹ್ಮನ ಅರ್ಥ, ನಾವೆಲ್ಲ ಅವ್ರಿಗೆ ಅಭ್ಯಂಗಗಳನ್ನ ಹೇಳ್ತೀವಿ, ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನಗಳನ್ನ ಹೇಳ್ತೀವಿ, ಆಹಾರದಲ್ಲಿ ಪೌಷ್ಟಿಕ ಆಗಿರೋ ಆಹಾರಗಳನ್ನ ಹೇಳ್ತೀವಿ, ಮತ್ತೆ ಸ್ನೇಹಾಂಶಗಳನ್ನೆಲ್ಲ ಹೇಳ್ತೀವಿ. ಅದು ನೋಡಿಕೊಂಡು ಅದೇ ಹೇಳಿದೆ ನಾನು, ಮೊದಲು ಲಂಗನ ಅಂತ ಹೇಳಿದೆ, ಜ್ವರ ಬಂದ ತಕ್ಷಣ ಉಪವಾಸ ಮಾಡ್ಬೇಕಂತ, ಕಾಯಿಲೆಯಿಂದ ಬಳಲೋರೆಲ್ಲರೂ ಲಂಗನ ಮಾಡ್ಬೇಕಂತಿಲ್ಲ, ಅದು ವ್ಯಕ್ತಿಗೆ ಬೇರೆ ಆಗಿರುತ್ತೆ. ಒಳ್ಳೇದು ಡಾಕ್ಟ್ರೆ, ಇದುವರೆಗೆ ವಿವಿಧ ರೀತಿಯ ಜ್ವರಗಳು ಮತ್ತೆ ಆಯುರ್ವೇದ ಪದ್ಧತಿಯಲ್ಲಿ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ, ನಾವು ಮತ್ತೆ ಆಹಾರ ವಿಹಾರಗಳನ್ನ ಬದಲಾವಣೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ನಾವು ಹೇಗೆ ಜ್ವರವನ್ನ ತಡೆಗಟ್ಟಬಹುದು ಮತ್ತೆ ಅದಕ್ಕೆ ಚಿಕಿತ್ಸೆ ಏನು ಅನ್ನೋದನ್ನೆಲ್ಲ ವಿವರವಾಗಿ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ವಿವಿಧ ರೀತಿಯ ಜ್ವರ ಮತ್ತು ಆಯುರ್ವೇದ ಚಿಕಿತ್ಸೆ ಈ ಕುರಿತು ಶಿವಮೊಗ್ಗ ಆಯುರ್ವೇದ ಆಸ್ಪತ್ರೆಯ ಸಹಾಯಕ ವೈದ್ಯಾಧಿಕಾರಿಗಳಾದ ಡಾ ಶಕುಂತಲ ಅವರೊಡನೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಪರಿಸರ ಗೀತೆಗಳು. ಕಾಡಿನ ಜೀವಗಳು ಒಡಲಲ್ಲಿ ನೂರಾರು ನೋವುಗಳು, ನಡುಗಿವೆ ಕಾಡಿನ ಜೀವಗಳು ಒಡಲಲ್ಲಿ ನೂರಾರು ನೋವುಗಳು, ಕೊಡಲಿಯ ಹಿಡಿದು ಒಡಲನ್ನು ಬಗೆದು ಮರುಗಿವೆ ಮರಪಕ್ಷಿ ಪ್ರಾಣಿಗಳು, ಮರುಗಿವೆ ಮರಪಕ್ಷಿ ಪ್ರಾಣಿಗಳು, ನಡುಗಿವೆ ಕಾಡಿನ ಜೀವಗಳು. ಇದುವರೆಗೆ ಪರಿಸರ ಗೀತೆಯನ್ನು ಕೇಳಿದಿರಿ. ಕೃಷಿರಂಗ ಪ್ರಸಾರವಾಯಿತು. ಸಮಯ 6 ಗಂಟೆ, ಆಕಾಶವಾಣಿ ಭದ್ರಾವತಿ. ಈಗ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರ. ಆತ್ಮೀಯ ಕೇಳಿದರೆ ಈ ಸಂಜೆ 6:05 ಚಿತ್ರಗೀತೆ, 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ, 6:51 ಚಿತ್ರಗೀತೆಗಳು, 7 ಗಂಟೆಗೆ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಭಂಡಾರ್ಕರ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು. 9:05 ಇಂಗ್ಲಿಷ್ ಭಾಷಣ ಡಾಕ್ಟರ್ ನಿತಿನ್ ನಾಗರಾಜ್ ಅವರಿಂದ, ವಿಷಯ ಕಾನ್ಸಿಯಸ್ನೆಸ್. ನಂತರ ಯುವವಾಣಿಯಲ್ಲಿ ಯುವಜನತೆ ಮತ್ತು ಸ್ವಯಂ ಉದ್ಯೋಗ ತರಬೇತಿ, ಈ ಕುರಿತು ಭಾಷಣ ರಾಮಕೃಷ್ಣ ಮಾನೆ ಅವರಿಂದ. ರಾತ್ರಿ 9:30 ರವಿವಾಸರಿಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಸಾಹಿತ್ ಕುಮಾರ್ ನಾಹರ್ ಅವರಿಂದ ಸಿತಾರ್ ವಾದನ. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ ಶ್ರೀಧರ್ ರಾಯ್ಸಮ್ ಅವರಿಂದ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಭಾವಗೀತೆಗಳು. 6:50 ರೈತರಿಗೆ ಸಲಹೆ, ಇದರಲ್ಲಿ ಸಣ್ಣ ಅಡಿಕೆ ತೋಟಗಳಲ್ಲಿ ದ್ವಿದಳ ಧಾನ್ಯಗಳ ಬೇಸಾಯ, ಈ ಕುರಿತು ಕತಲಗಿರಿಯ ಡಾಕ್ಟರ್ ರಾಮಪ್ಪ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. 7:50 ಮತ್ತು 9:05 ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳೆ ಬೆಳಿಗ್ಗೆ 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. 9:40 ಭಾವಗೀತೆಗಳು. 10:05 ಆಕಾಶಗಂಗಾ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ರೂಪಕ ಸಾಕ್ಷಾರ ವಿಜಯ, ರಚನೆ ಹಾರೋನಹಳ್ಳಿ ಸ್ವಾಮಿ, ನಿರ್ಮಾಣ MS ನಾಗೇಂದ್ರ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಚಿತ್ರದುರ್ಗ ಜಿಲ್ಲೆ ಸೊಂಡೇಕುಳದ ಕಮಲಮ್ಮ ಮತ್ತು ತಂಡದವರಿಂದ ಬೀಗರ ಪದಗಳು. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಜಲ ಸಂರಕ್ಷಣೆಯಲ್ಲಿ ಮಹಿಳೆಯರ ಪಾತ್ರ, ಈ ಕುರಿತು ವೀಣಾ ಜೊಗಳೇಕರ್ ಅವರಿಂದ ಭಾಷಣ. ನಂತರ ನಾ ಮೆಚ್ಚಿದ ಪುಸ್ತಕ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ.